ಅಭಿಯಾನ ಮಹಾನಗರ ಪಾಲಿಕೆ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಸೆಲ್ಕೋ ಫೌಂಡೇಶನ್ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ಸೌರ ಬೆಂಬಲಿತ ಜೀವನೋಪಾಯ ಪರಿಹಾರ ಕಾರ್ಯಕ್ರಮದ ಬಾನುಲಿ ವರದಿ. ಕಿರುಡುಗರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ December 3, 2025 ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರರ ಪ್ರೇಕ್ಷಾ ಗೃಹದಲ್ಲಿ ಸಂಜೀವಿನಿ ಕರ್ನಾಟಕ ಗ್ರಾಮೀಣ ಜೀವನೋಪಾಯ ಅಭಿಯಾನ, ರಾಷ್ಟ್ರೀಯ ನಗರ ಜೀವನೋಪಾಯ, ರಾಯಚೂರು ಮಹಾನಗರ ಪಾಲಿಕೆ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಸೆಲ್ಕೋ ಫೌಂಡೇಶನ್ ಬೆಂಗಳೂರು ಇವರುಗಳ ಸಹಯೋಗದೊಂದಿಗೆ ವಿಕಾಸ ಪಥದಲ್ಲಿ ಮಹಿಳೆಯರ ಹೆಜ್ಜೆ ಸೌರ ಬೆಂಬಲಿತ ಜೀವನೋಪಾಯ ಪರಿಹಾರಗಳ ಪ್ರದರ್ಶನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಇತ್ತೀಚಿನ ದಿನಗಳಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಕಡಿಮೆಯಾಗುತ್ತಿರುವಂತಹ ಸಂದರ್ಭದಲ್ಲಿ ನವೀಕರಿಸಬಹುದಾದಂತಹ ಸಂಪನ್ಮೂಲಗಳಿಗೆ ಹೆಚ್ಚಿನ ಒಂದು ಬೇಡಿಕೆ ಆಗುತ್ತಿದೆ. ಈ ನಿಟ್ಟಿನಲ್ಲಿ ಸೌರಶಕ್ತಿ ನಮಗೆ ದೇವರು ಕೊಟ್ಟಂತಹ ಒಂದು ವರದಾನ ಅಂತಾನೆ ಹೇಳಬಹುದು. ಈ ನಿಟ್ಟಿನಲ್ಲಿ ಸೌರಶಕ್ತಿಯ ಬಳಕೆ ಕುರಿತು ಹಲವಾರು ಆವಿಷ್ಕಾರಗಳನ್ನ ರೈತ ಬಾಂಧವರಿಗೆ ಮುಖ್ಯವಾಗಿ ಗ್ರಾಮೀಣ ಜನರಿಗೆ ಮನವರಿಕೆ ಮಾಡುವಂತಹ ಪ್ರಯತ್ನಗಳು ನಡೆಯುತ್ತಿವೆ. ಈ ನಿಟ್ಟಿನಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೆಯೇ ಸೆಲ್ಕೋ ಫೌಂಡೇಶನ್ ಇವರುಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗೆ ಎಟುಕುವಂತಹ ಸೌರಶಕ್ತಿಯ ಉಪಕರಣಗಳ ಕುರಿತು, ಪರಿಕರಗಳ ಕುರಿತು ಹೆಚ್ಚಿನ ಜಾಗೃತಿಯನ್ನ ಹಾಗೆಯೇ ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಿದೆ. ಈ ನಿಟ್ಟಿನಲ್ಲಿ December 3, 2025 ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ 2 ದಿನಗಳ ಕಾಲ ಸೌರ ಬೆಂಬಲಿತ ಜೀವನೋಪಾಯ ಪರಿಹಾರಗಳ ಪ್ರದರ್ಶನ ಹಾಗೆಯೇ ಮಾಹಿತಿ ಕಾರ್ಯಕ್ರಮಗಳು ಅರ್ಥಗರ್ಭಿತವಾಗಿ ಜರುಗಿತು. 2 ದಿನಗಳ ಕಾಲ ನಡೆದಂತಹ ಈ ಸೌರ ಬೆಂಬಲಿತ ಜೀವನೋಪಾಯ ಪರಿಹಾರಗಳ ಪ್ರದರ್ಶನ ಕಾರ್ಯಕ್ರಮದಲ್ಲಿ ವಿವಿಧ ಪರಿಕರಗಳು, ಮುಖ್ಯವಾಗಿ ಸೌರ ಬೆಂಬಲಿತ ಪರಿಕರಗಳು ತಂತ್ರಜ್ಞಾನಗಳ ಕುರಿತು ಅರಿವು ಮೂಡಿಸುವಂತದ್ದು ಪ್ರದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ವೇದಿಕೆಯ ಕಾರ್ಯಕ್ರಮಗಳು ಅತ್ಯಂತ ಅರ್ಥಗರ್ಭಿತವಾಗಿ ನಡೆಯಿತು. ಪ್ರಾರಂಭದಲ್ಲಿ ವೇದಿಕೆ ಕಾರ್ಯಕ್ರಮಗಳು ಅರ್ಪಿತಾ ಹಾಗೂ ನಂದಿತಾ ಅವರ ಪ್ರಾರ್ಥನೆಯ ಮೂಲಕ ಆರಂಭಗೊಂಡವು. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ, ಗುಣ ಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ, ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವೇಷ್ಟಾಯ ಧೀಮಹಿ, ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ, ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ, ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ, ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಈ ಸೌರ ಬೆಂಬಲಿತ ಜೀವನೋಪಾಯ ಪರಿಹಾರಗಳ ಪ್ರದರ್ಶನ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರನ್ನ ಸೆಲ್ಕೋ ಫೌಂಡೇಶನ್ನ ಹಿರಿಯ ವ್ಯವಸ್ಥಾಪಕರಾದಂತಹ ಶ್ರೀ ಫಣೇಂದ್ರ ಸಿಂಗ್ ಅವರುಗಳು ಸ್ವಾಗತವನ್ನ ಕೋರಿದ್ರು. ಕಾರ್ಯಕ್ರಮದ ವೇದಿಕೆಯ ಮೇಲೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ, ಹಾಗೆಯೇ ಜಿಲ್ಲಾ ಪಂಚಾಯತ್ ರಾಯಚೂರಿನ ಯೋಜನಾಧಿಕಾರಿ ಶರಣಬಸಪ್ಪ, ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸುರಭಿ ರಾಜಗೋಪಾಲ್, ಸೆಲ್ಕೋ ಫೌಂಡೇಶನ್ನ ಪ್ರಧಾನ ವ್ಯವಸ್ಥಾಪಕಿ, ಜೊತೆಗೆ ಕೌಶಲ್ಯಾಭಿವೃದ್ಧಿಯ ಹಿರಿಯ ಹಾಗೆಯೇ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಜಿಯು ಹುಡೇದ್, ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದಂತಹ ಡಾಕ್ಟರ್ ಎ ಅಮರೇಗೌಡ, ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಎ ಆರ್ ಕುರುಬರ್, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಡಿನ್ ಡಾಕ್ಟರ್ ಎಂಎಸ್ ಅಯ್ಯನಗೌಡ, ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ವ್ಯವಸ್ಥಾಪಕ ವಿಜಯ್ ದೋಟಿಹಾಳ್ ಹಾಗೂ ಸಂಜೀವಿನಿ ಕರ್ನಾಟಕ ಗ್ರಾಮೀಣ ಜೀವನೋಪಾಯ ಅಭಿಯಾನ ಸಂಘದ ಜಿಲ್ಲಾ ಅಧ್ಯಕ್ಷೆ ಶರಣಮ್ಮ, ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ವಿಜಯ್ ಕುಮಾರ್ ಪಲ್ಲೇದ್ ಇವರುಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ನಂತರ ಕಾರ್ಯಕ್ರಮವನ್ನ ವಿಶ್ವವಿದ್ಯಾಲಯದ ಕುಲಪತಿಗಳು ಹಾಗೆಯೇ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ಮಾಡಿದರು. ನಂತರ ಸೋಲಾರ್ ದೀಪದ ಬಟನ್ ಒತ್ತುವುದರ ಮೂಲಕನೂ ಕೂಡ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಕಾರ್ಯಕ್ರಮವನ್ನ ಉದ್ಘಾಟಿಸಿದಂತಹ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಇವರುಗಳು ಮಾತನಾಡಿ, ಪ್ರತಿ ವರ್ಷ ನಮಗೆ ವಿದ್ಯುತ್ತಿನ ಬೇಡಿಕೆ 10% ಹೆಚ್ಚಾಗುತ್ತಿದೆ. ಸೌರಶಕ್ತಿಯಲ್ಲಿ ವಿಫುಲ ಅವಕಾಶಗಳಿದ್ದಾವೆ. ಮುಖ್ಯವಾಗಿ ಸೌರಶಕ್ತಿ ಪ್ರಕೃತಿ ಕೊಟ್ಟಂತಹ ಒಂದು ಅದ್ಭುತ ಕೊಡುಗೆ. ಕಡಿಮೆ ವೆಚ್ಚದಲ್ಲಿ ಸೌರಶಕ್ತಿಯನ್ನ ಸಮರ್ಥವಾಗಿ ಬಳಸಿಕೊಳ್ಳಬಹುದು ಎಂದು ತಮ್ಮ ಉದ್ಘಾಟನಾ ನುಡಿಗಳನ್ನ ಆಡಿದರು. ಈ ಒಂದು ಕಾರ್ಯಕ್ರಮ ಬಹಳ ಒಂದು ಪ್ರಮುಖವಾಗಿರತಕ್ಕಂತ ಒಂದು ಕಾರ್ಯಕ್ರಮ, ಯಾಕಂದ್ರೆ ವಿದ್ಯುತ್ ಬೆಳಕು ಬಹಳ ಮುಖ್ಯವಾಗಿ ಬೇಕಾಗಿರ್ತದೆ. ನಮ್ಮ ದೇಶದಲ್ಲಿ ಸೂರ್ಯನ ಬೆಳಕು ಸಾಕಷ್ಟು ಸಿಗ್ತದೆ, ಅದನ್ನ ಹೆಂಗ್ ಉಪಯೋಗ ಮಾಡ್ಕೊಂಬೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕರೆಂಟ್ ಪ್ರಾಬ್ಲಮ್ಮು, ಈ ವಿದ್ಯುತ್ತಿನ ಪ್ರಾಬ್ಲಮ್ಮು ಸಾಕಷ್ಟು ಸಮಸ್ಯೆ ಇದೆ. ಏನಪ್ಪ ಅಂತಂದ್ರೆ ಪ್ರತಿ ವರ್ಷ ನಮಗೆ ಬೇಡಿಕೆ ಹೆಚ್ಚಾಗ್ತದೆ, ನಮಗೆ ಉಪಯೋಗ ಎಷ್ಟಿದೆ ಅದಕ್ಕಿಂತ 10% ಹೆಚ್ಚಿಗೆ ಆಗ್ತಾ ಇರ್ತದೆ. ಜನಸಂಖ್ಯೆ ಜಾಸ್ತಿ ಆಗುತ್ತೆ, ನಮ್ದು ಆಶೆ ಆಕಾಂಕ್ಷೆಗಳೆಲ್ಲ ಜಾಸ್ತಿ ಆಗ್ತದವೆ. ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಈ ಥರ ಬೇರೆ ಬೇರೆ ಬೇರೆ ಎಲ್ಲ ನಾವು ಕರೆಂಟಿಂದ ಡಿಪೆಂಡಿಂಗ್ ಆಗಿರ್ತವೆ. ಕರೆಂಟ್ ಡಿಪೆಂಡಿಂಗ್ ಆಗಿರೋದಂದ್ರೆ ನಮಗೆ ಸಿಕ್ತಕ್ಕಂಥದ್ದಂದರೆ ಈ ಪೆಟ್ರೋಲು, ಡೀಸೆಲ್ಲು ಮತ್ತು ಕರೆಂಟು ಇದೆಲ್ಲ ಮಾಡ್ಬೇಕಂದ್ರೆ ಕಲ್ಲಿದ್ದಲಿಂದ ಬರ್ತಕ್ಕಂಥ ಶಕ್ತಿ ಮಾಡ್ಬೇಕಂದ್ರೆ ಕಷ್ಟ ಆಗಿಬಿಡ್ತದೆ. ಎಲ್ಲದಕ್ಕೂ ಬೇಕಂದರೆ ನಮ್ಮಲ್ಲಿ ಸಿಗ್ತಕ್ಕಂಥ ಸೂರ್ಯನ ಬೆಳಕು, ಸೌರಶಕ್ತಿ ಸಾಕಷ್ಟು ಇದೆ. ಅದನ್ನು ಮತ್ತು ಇದ್ಬಿಟ್ರೆ ನಮಗೆ ಗಾಳಿ ಶಕ್ತಿ, ಇವೆರಡು ನಮಗೇನು ವಾತಾವರಣಕ್ಕೆ ಏನು ತೊಂದರೆ ಆಗಲ್ಲ. ಅದೇ ನೀವು ಈ ಮೋಟ್ರು ಆನ್ ಮಾಡಬೇಕು ಅಥವಾ ನೀವು ಟ್ರ್ಯಾಕ್ಟರ್ ಓಡಿಸ್ಬೇಕು, ಬೇರೆ ಬೇರೆ ಉಪಕರಣಗಳು ಮಾಡಬೇಕಂತಂದ್ರೆ ನಾವು ಪೆಟ್ರೋಲ್ ಆಗಬೇಕು ಇಲ್ಲಂದ್ರೆ ಡೀಸೆಲ್ ಆಗಬೇಕು. ಪೆಟ್ರೋಲು ಡೀಸೆಲ್ನಿಂದ ಸಾಕಷ್ಟು ನಮಗೆ ಕಾರ್ಬನ್ ಡೈಆಕ್ಸೈಡು ಅದು ಇದು ಗಾಳಿಯಲ್ಲಿ ಸಾಕಷ್ಟು ವಾತಾವರಣ ಕೆಡಿಸ್ತದೆ. ಆದರೆ ಈ ಸೋಲಾರಿಂದ ಬರ್ತಕ್ಕಂಥದ್ದು ಯಾವುದೇ ಥರದ ತೊಂದರೆಗೆ ಒಳಗಾಗೋದಿಲ್ಲ. ಅದನ್ನು ಸಾಕಷ್ಟು ನಮಗೆ ಸಿಗ್ತದೆ, ಅದನ್ನು ಯಾವ ರೀತಿ ಸದ್ಬಳಕೆ ಮಾಡಬೇಕು, ಇದು ಎಲ್ಲೆಲ್ಲಿ ಉಪಯೋಗ ಮಾಡಬೇಕು, ಒಂದು ಲೈಟ್ಸ್ಗೆ ಉಪಯೋಗ ಮಾಡ್ಕೋಬೋದು, ಇಲ್ಲ ಅಂತಂದರೆ ನೀರಿನ ಎತ್ತಕ್ಕೆ ನೀರು ಪಂಪ್ ಮಾಡಬೇಕಾದ್ರೆ ನಾವು ಸೋಲಾರ್ನ ಕರೆಂಟ್ ಡಿಪೆಂಡಿಂಗ್ ಆಗೋಕ್ಕಾಗಲ್ಲ. ಕರೆಂಟ್ ಸ್ವಲ್ಪ ದಿನ ಕಟ್ ಆಗುತ್ತೆ, ಬೆಳೆಗಳಿದಾಗಲ್ಲ. ಯಾವಾಗ ಕರೆಂಟ್ ಇಲ್ಲದಕ್ಕೋಸ್ಕರ ಸೋಲಾರಿಂದ ಬಂದಿರತಕ್ಕಂಥದ್ದು ಶೇಖರಣೆ ಮಾಡಿ ನಾವು ಈಗಲೇ ಮನೆಗೆ ಬೇಕಾಗಿರ್ತಕ್ಕಂಥ ಸೌರಶಕ್ತಿನ ನಾವು ಈಗ ಒಂದು 22,000 ಒಂದು ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ಅಂಥದ್ದನ್ನು ಈ ಸೆಲ್ಕೊ ಫೌಂಡೇಶನ್ ಸೋಲಾರ್ ಅವರು ಸಾಕಷ್ಟು ಇದ್ರ ಬಗ್ಗೆ ಸಂಶೋಧನೆ ಮಾಡಿ ವಿವಿಧ ರೀತಿಯಲ್ಲಿ ಬರ್ತಕ್ಕಂಥದ್ದು ಮಾಡಿದ್ದಾರೆ. ಅದಕ್ಕೆ ನೀರೆತ್ತ ಪಂಪ್ಗಳು ಸಹ ಇದಾವೆ, 5 HP ಆಗಿರ್ಬೋದು, 3 HP ಆಗಿರ್ಬೋದು, 7 HP ಆಗಿರ್ಬೋದು, ಸಾಕಷ್ಟು ಅದಕ್ಕೆ ಎಷ್ಟೆಷ್ಟು ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಎಲ್ಲ ನಾವು ಕರೆಂಟನ್ನೇ ಡಿಪೆಂಡಿಂಗ್ ಆಗದಂಗೆ ಇದ್ದಕ್ಕಂದ್ರೆ ಮೊಬೈಲ್ ಚಾರ್ಜು ಮಾಡ್ಬೋದು, ಇದರಲ್ಲಿ ಅಲ್ಲಿ ಒಂದು ಪ್ಲಗ್ ಕೊಟ್ಟಾರೆ. ಅದಕ್ಕೋಸ್ಕರ ಎಲ್ಲವನ್ನು ನಾವು ಸೋಲಾರಿಂದ ನಾವು ಮಾಡ್ತಕ್ಕಂಥದ್ದು. ಯಾವಾಗ ನಮಗೆ ಈಗ ಪಂಪನ್ನು ಆಪರೇಟ್ ಮಾಡ್ತಕ್ಕಂಥ ಒಂದು ನೀರೆತ್ತಕ್ಕೆ, ಇನ್ನೊಂದಂತಂದರೆ ನಾವು ಸ್ಪ್ರೇ ಮಾಡ್ತೀವಿ, ಸ್ಪ್ರೇ ಮಾಡಬೇಕಾದ್ರೂ ಕೂಡ ನಾವು ಅದನ್ನು ಸೋಲಾರ್ ಮುಖಾಂತರ ಆಪರೇಟ್ ಮಾಡ್ತಕ್ಕಂಥ ಸ್ಪ್ರೇಯರನ್ನು ನಮ್ಮ ಇಂಜಿನಿಯರಿಂಗ್ ಕಾಲೇಜಿನಿಂದ ಬಿಡುಗಡೆ ಮಾಡಿದ್ದಾರೆ, ಅದು ಕಂಡಿಡಿದ್ದಾರೆ. ಅದನ್ನು ನೀವು ಉಪಯೋಗ ಮಾಡಿಕೊಂಡು ಮಾಡಿದರೆ ಭಾಳಷ್ಟು ಉಪಯೋಗ ಆಗುತ್ತದೆ. ಯಾಕಂದರೆ ನಮ್ಮದು ಈ ರಿನ್ಯೂವಬಲ್ ಎನರ್ಜಿ, ಇದನ್ನು ನಾವೇನು ಯಾವುದೇ ಥರದಾಗಲ್ಲ, ಸಾಕಷ್ಟು ಅದನ್ನು ಮತ್ತೆ ಮತ್ತೆ ಉಪಯೋಗ ಮಾಡ್ಬೋದು. ಅಂತ ಒಂದು ಎನರ್ಜಿ ಸಿಗ್ಬೇಕಂದ್ರೆ ನಮಗೆ ಈ ಸೆಲ್ಕೊ ಸೋಲಾರ್ ಫೌಂಡೇಶನ್ ಅವರು ಸಾಕಷ್ಟು ಇದನ್ನ ಇಕ್ವಿಪ್ಮೆಂಟ್ ಮಾಡಿದ್ದಾರೆ. ಆ ಇಕ್ವಿಪ್ಮೆಂಟ್ಸ್ ಉಪಯೋಗ ಮಾಡೋದ್ರಿಂದ ನಾವು ಈಗ ರೊಟ್ಟಿ ಮಿಷಿನ್ ಮಾಡ್ಬೋದು, ಪ್ರತಿಯೊಂದು ಈಗೆಲ್ಲ ನೀವು ಡೆಮೋ ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ದೀವಿ ಒಳಗಡೆ. ಯಾಕಂದ್ರೆ ಪ್ರತಿಯೊಂದು ನಾವು ಈ ಸೋಲಾರ್ ಇದರಿಂದನೇ ಸ್ಟಾಕ್ ಮಾಡ್ಕೊಂಬಿಟ್ಟು ನಾವು ಲೈಟನ್ನು ಉಪಯೋಗ ಆಗುತ್ತೆ, ಮಕ್ಕಳು ಓದಕ್ಕೂ ಆಗುತ್ತೆ, ಮತ್ತೆ ತಿರ್ಗಿ ನಾವು ನೀರಿನ ಪಂಪ್ ಎತ್ತಕ್ಕಾಗುತ್ತೆ, ಮತ್ತೆ ಎಲ್ಲ ಇದನ್ನ ನಾವು ಮಿಷಿನ್ ಆಪರೇಷನ್ಸ್ ಮಾಡ್ಬೋದು. ಕೆಲವೊಂದು ಸೋಲಾರ್ ಶಕ್ತಿನ ಹೆಚ್ಚೆಚ್ಚಾಗಿ ಉಪಯೋಗ ಮಾಡೋದ್ರಿಂದ ಯಾವುದೇ ತೊಂದರೆ ಪ್ರಕೃತಿಗೂ ಹಾನಿ ಆಗಿಲ್ಲ. ನಮಗೆ ಸಿಗ್ತಕ್ಕಂಥ ಸೋಲಾರ್ ಅಂದರೆ ಸಾಕಷ್ಟು ಸೂರ್ಯನ ಬೆಳಕು ಎಷ್ಟು ಸಿಗ್ತದೆ ಅದನ್ನು ಉಪಯೋಗ ಮಾಡಬೇಕು. ಅದು ಗಿಡಗಳಿಗೂ ಉಪಯೋಗ ಆಗುತ್ತೆ, ನಮ್ಮ ಮನೆಗೆ ಬೆಳಕಿಗಾಗಿ ಉಪಯೋಗ ಆಗುತ್ತೆ. ಅದನ್ನು ಸೋಲಾರ್ ಪವರ್ ತೆಗೆದಿರ್ತಕ್ಕಂಥ ಈ ಪ್ಯಾನಲ್ಗಳನ್ನು ಹಾಕೊಂಡ್ಬಿಟ್ಟು ಅದನ್ನು ಕನ್ವರ್ಟ್ ಮಾಡಿ ನಾವು ಸ್ಟಾಕ್ ಮಾಡಿ ಯಾವಾಗ ಕರೆಂಟ್ ಹೋಗುತ್ತೋ, ಕರೆಂಟ್ ಇದು ವಿದ್ಯುತ್ ಇಲ್ಲಾಂದ್ರೆ ಸಮಯದಲ್ಲಿ ಸಹ ಇದು ಉಪಯೋಗ ಆಗುತ್ತೆ. ಮತ್ತು ಕರೆಂಟನ್ನು ನಾವು ಅವಲಂಬಿಸ್ತದೆ. ಈ ಉದಾಹರಣೆ ಹೇಳಬೇಕಂದ್ರೆ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಮೇಲೆ ನಾವು ಸೋಲಾರಿಂದ ಬರ್ತಕ್ಕಂಥ ಎಲ್ಲ ಲೈಟ್ಗಳು ಇಡೀ ಎಂಟೈರ್ ನಮ್ಮ ಕಾಲೇಜು ಯಾವುದೇ ಥರದ ಖರ್ಚಿಲ್ಲ, ಅದಕ್ಕೆ ಕರೆಂಟ್ ಬಿಲ್ಲೇ ಇಲ್ಲ. ಸೋಲಾರಿಂದನೇ ರನ್ ಆಗ್ತದೆ, ಸೋಲಾರಿಂದನೇ ಆಗ್ತದೆ. ಅಂತ ಒಂದು ಈಗ ಮನೆಗಳಿಗೆ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಇದನ್ನು ಮಾಡ್ಬೇಕು. ಕರೆಂಟಿಂದ ನಿಮ್ಗೆ ಖರ್ಚೆ ಬರಲ್ಲ. ಒಂದು ಸರ್ತಿ ನೀವು ಇನ್ಸ್ಟಾಲ್ ಮಾಡಿ ಇಟ್ಬಿಟ್ರೆ ಅದಕ್ಕೆ ನಿಮಗೆ ಮೇಂಟೆನೆನ್ಸ್ ಒಂದು ಮಾಡಿಬಿಟ್ರೆ ಪ್ರತಿ ವರ್ಷ ನಿಮಗೆ ಯಾವುದೇ ಥರದ ಒಂದು ಖರ್ಚಿಲ್ದಲೆ ವೆಚ್ಚ ಇಲ್ದಲೆ ನಿಮಗೆ ನಡೀತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸೆಲ್ಕೊ ಸೋಲಾರ್ ಫೌಂಡೇಶನ್ ಆಗಿರ್ಬೋದು, ಯಾವುದೇ ಒಂದು ಸೋಲಾರನ್ನು ನೀವು ಉಪಯೋಗ ಮಾಡಿ ಆದಷ್ಟು ನಾವು ಕರೆಂಟನ್ನು ಅವಲಂಬಿತ ಕರೆಂಟನ್ನು ಮತ್ತು ಬೇರೆ ಮೂಲದ ವಿದ್ಯುತ್ ಶಕ್ತಿಯನ್ನು ಅವಲಂಬಿಸೋದು ಕಡಿಮೆ ಮಾಡ್ಕೋಬೇಕು. ಯಥೇಚ್ಛವಾಗಿ ಇದನ್ನು ಬಳಕೆ ಮಾಡಿ ನಿಮ್ಮ ಒಂದು ಇದಕ್ಕೆ ಲಾಭದಾಯಕ ಮಾಡ್ಕೋಬೇಕು. ಮತ್ತು ನೀವು ಎಲ್ಲ ಪ್ರತಿಯೊಂದು ಈ ನಮ್ಮ ಕೃಷಿ ಚಟುವಟಿಕೆಗಳಿಗೆಲ್ಲ ಇದನ್ನೇ ಗಾಳಿ ಯಂತ್ರನ ಆಗಿರ್ಬೋದು, ಪ್ರತಿಯೊಂದಿನ ನಾವು ಸೋಲಾರ್ ಇಂದನೇ ಮಾಡ್ತಕ್ಕಂಥದ ಒಂದು ತಂತ್ರಜ್ಞಾನಗಳಿದ್ದಾವೆ. ಈ ತಂತ್ರಜ್ಞಾನಗಳನ್ನು ಉಪಯೋಗ ಮಾಡ್ಕೋಬೇಕು. ಇನ್ನ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದಕ್ಕೊಂದು ಸಪರೇಟ್ ಒಂದು ಸ್ಕೀಮೇ ಇದೆ. ಅದಕ್ಕೆ ಡಾಕ್ಟರ್ ಪಲ್ಯದು ಮತ್ತು ಅವರ ಒಂದು ಟೀಮ್ ಇದೆ. ಹೆಚ್ಚಿನ ಒಂದು ಮಾಹಿತಿ ಬಂದು ನಿಮ್ಮ ಹಳ್ಳಿಗಳಲ್ಲಿ ಕೊಡ್ತಾರೆ ಮತ್ತು ಇದನ್ನ ಇಲ್ಲಿನೂ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡ್ತಾರೆ. ಸೊ ಅದಕ್ಕೋಸ್ಕರ ನೀವೆಲ್ಲ ಈ ಬಂದಿರತಕ್ಕಂಥ ಒಂದನ್ನು ಇವತ್ತಿನ ದಿನ ಪೂರ್ತಿ ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಸೆಲ್ಕೋ ಸೋಲಾರ್ ಫೌಂಡೇಶನ್ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಒಂದು ಸಹಭಾಗಿತ್ವದಲ್ಲಿ ಇದನ್ನು ನಡೆಸ್ತಿದ್ದಾರೆ. ಇದು ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತ ಬಾಂಧವರಿಗೆ ಉಪಯೋಗ ಆಗಿದ್ದಲ್ಲಿ ಮಾತ್ರ ನಮಗೆ ಇದು ಆಗುತ್ತೆ ಮತ್ತು ನಮ್ಮ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಂಗೆ ಆಗುತ್ತೆ. ಯಾಕಂದರೆ ಮುಖ್ಯವಾಗಿ ಇಲ್ಲಿ ನಾವು ಸೂರ್ಯನ ಬೆಳಕನ್ನು ಯಾವ ರೀತಿ ಅದನ್ನು ಉಪಯೋಗ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಿದ್ದಾರೆ. ಹೆಚ್ಚಿನ ಒಂದು ವಿಜ್ಞಾನಿಗಳಿದ್ದಾರೆ, ಅವರ ಒಂದು ನೇರವಾಗಿ ನೀವು ಯಾವುದು ಎಷ್ಟಾಗುತ್ತೆ, ಏನು ಕಾಸ್ಟ್ ಆಗುತ್ತೆ, ಯಾವುದು ನಮಗೆ ಉಪಯೋಗ ಆಗುತ್ತೆ ಅದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಪಡ್ಕೊಂಡು ಈ ಒಂದು ದಿನದ ಒಂದು ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಇದನ್ನು ಸದುಪಯೋಗ ಮಾಡ್ಕೋಬೇಕಂತ ಕೇಳ್ತಾ ನನ್ನೆರಡು ಮತಗಳ ಮುಕ್ತಾಯವಾಣಿ. ಜೈ ಹಿಂದ್, ಜೈ ಕರ್ನಾಟಕ. ರಾಯಚೂರು ಜಿಲ್ಲಾ ಪಂಚಾಯಿತಿಯ ಯೋಜನಾ ನಿರ್ದೇಶಕರಾದಂತಹ ಶರಣಬಸವ ಇವರುಗಳು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು. ಸೋಲಾರ್ ಎನರ್ಜಿ ಇದು ಈ ಪರಿಕಲ್ಪನೆ ಇತ್ತೀಚೆಗೆ ತುಂಬ ಪಾಪ್ಯುಲರ್ ಆಗ್ತಾ ಇದೆ. ತಮಗೆಲ್ಲ ಗೊತ್ತಿರ್ಬೋದು ಸೋಲಾರ್ ಎನರ್ಜಿ ಅಗತ್ಯ ಏನಿತ್ತು. ಈಗಾಗಲೇ ನಮಗೆ ಜಲವಿದ್ಯುತ್ ಇತ್ತು, ಪವನ ವಿದ್ಯುತ್ ಇತ್ತು, ಬೇರೆ ಬೇರೆ ನಮ್ಮ ಥರ್ಮಲ್ ಪವರ್ಸ್ ಇದೆ, ಅದಾದ ನಂತರ ಆಟಮಿಕ್ ಎನರ್ಜಿ ಬರ್ತಾ ಇದೆ. ಇವೆಲ್ಲವೂ ಇದು ಬಿಟ್ಟು ಇದು ಯಾಕೆ ಬಂದರು ಸೋಲಾರ್ ಎನರ್ಜಿಗೆ ಅಂತೇಳಿ ಆಶ್ಚರ್ಯ ಆಗ್ಬೋದು. ಆದರೆ ಸೋಲಾರ್ ಎನರ್ಜಿ ಏನಿದೆಯಲ್ಲ ಇದು ರಿನ್ಯೂವಬಲ್ ಎನರ್ಜಿ, ಯಾವತ್ತೂ ಮುಗಿಯಂಗಿಲ್ಲ ಇದು. ಸೊ ಸೂರ್ಯ ಇರೋವರೆಗೂ ಸೋಲಾರ್ ಬೆಳಕಿದ್ದೇ ಇರುತ್ತೆ. ಆದರೆ ನಮ್ಮ ಥರ್ಮಲ್ ಪವರ್ ಹಂಗಿಲ್ಲ, ಥರ್ಮಲ್ ಪ್ಲಾಂಟ್ ಏನಾದರೂ ಕೋಲ್ ಕಡಿಮೆ ಆಯ್ತಂದ್ರೆ ಥರ್ಮಲ್ ಪ್ಲಾಂಟ್ ನಿಂತು ಹೋಗುತ್ತೆ. ಆಟಮಿಕ್ ಎನರ್ಜಿ ತುಂಬ ಅಪಾಯಕಾರಿ. ಆಮೇಲೆ ನಮ್ಮ ಜಲವಿದ್ಯುತ್ ಏನಿದೆಯಲ್ಲ ಅದು ಡ್ಯಾಮಲ್ಲಿ ನೀರು ಕಡಿಮೆ ಆದ ತಕ್ಷಣ ವಿದ್ಯುತ್ ಪ್ರಮಾಣ ಕಡಿಮೆ ಆಗುತ್ತೆ. ಆದರೆ ಸೋಲಾರ್ ಎನರ್ಜಿನಲ್ಲಿ ಇದು ಯಾವುದೂ ಆ ಡಿಸ್ಅಡ್ವಾಂಟೇಜ್ ಇರಲ್ಲ. ಹಾಗಾಗಿ ಸೋಲಾರ್ ಎನರ್ಜಿ ಮೇಲೆ ಜಾಸ್ತಿ ಇತ್ತೀಚೆಗೆ ಸರ್ಕಾರಗಳು ಜಾಸ್ತಿ ಒತ್ತು ಕೊಡ್ತಾ ಇದ್ದಾವೆ. ತುಂಬ ಅದಕ್ಕೆ ಸಬ್ಸಿಡಿ ಬೇರೆ ಇದೆ, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ತುಂಬ ಕಂಫರ್ಟಬಲ್ ಇರತಕ್ಕಂಥದ್ದು. ನೀವು ಮನೆಗೆ ಯೂಸ್ ಮಾಡ್ಬೋದು, ನೀವು ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ಬೋದು, ಇಂಡಸ್ಟ್ರೀಸ್ಗೆ ಯೂಸ್ ಮಾಡ್ಬೋದು, ಆಫೀಸ್ಗಳಿಗೆ ಯೂಸ್ ಮಾಡ್ಬೋದು, ಎಲ್ಲ ಈ ಥರ ಪ್ಯಾನಲ್ಸ್ ಎಲ್ಲ ಬಂದಿದ್ದಾವೆ. ಈಗ ಇಲ್ಲಿ ಮೇಜರ್ ಇದ್ರದ್ದು ಅಡ್ವಾಂಟೇಜ್ ಅಂತ ಏನಪ್ಪ ಅಂದರೆ ನಾನಾಗಲೇ ಹೇಳ್ದಂಗೆ ಒಂದು ರಿನ್ಯೂವಬಲ್ ಎನರ್ಜಿ ಯಾವತ್ತೂ ಮುಗಿಲಾರ್ದಂಥ ಎನರ್ಜಿ. ಇದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇನಿಷಿಯಲ್ ಸ್ವಲ್ಪ ಏನು ಪ್ರಾರಂಭದಲ್ಲಿ ಸ್ವಲ್ಪ ಜಾಸ್ತಿ ಬಂಡವಾಳ ಬೇಕಾಗ್ತದೆ, ಅದಾದ ನಂತರ ನಿಮಗೆ ಮೇಂಟೆನೆನ್ಸ್ ಇರಲ್ಲ. ಬಟ್ ನೀವು ಓವರಾಲ್ ಕಾಸ್ಟ್ ತೊಗೊಂಡಪ್ಪ ಅಂತಂದರೆ ನಿಮ್ಮ ಉಳಿದ ಎಲ್ಲ ಎನರ್ಜಿಗಿಂತಲೂ ಇದು ಕಡಿಮೆ ಕಾಸ್ಟಲ್ಲಿ ನಿಮಗೆ ಬರುತ್ತೆ. ಈಗ ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ ವಾಚ್ ಎಲ್ಲ ಬಂದಿದೆ ಸೋಲಾರಲ್ಲಿ, ಮೊಬೈಲ್ ಸೋಲಾರಲ್ಲಿ ಬರ್ತಾ ಇದೆ, ಈಗ ವೆಹಿಕಲ್ಸ್ ಎಲ್ಲ ಸೋಲಾರ್ ಬರ್ತಾ ಇದ್ದಾವೆ, ಕಾರ್ ಎಲ್ಲ ಬರ್ತಾ ಇದಾವೆ ಅಂತ ಇನ್ನೂ ಸ್ವಲ್ಪ ಕೆಲವು ದಿನಗಳಲ್ಲಿ ಸೋಲಾರ್ ಕಾರ್ ಎಲ್ಲ ಬರ್ತಾ ಇದ್ದಾವೆ. ಸೊ ಹಾಗಾಗಿ ಇನ್ನ ಮೇಲೆ ಇದು ಅನಿವಾರ್ಯ ಇದೆ. ವಿಶೇಷವಾಗಿ ನಮಗೆ ರಾಯಚೂರಿಗೆ ನಮಗೇನು ಸೂರ್ಯನ ಬೆಳಕು ಯಾವತ್ತೂ ಕಡಿಮೆ ಆಗಲ್ಲ ಉತ್ತರ ಕರ್ನಾಟಕದ ಭಾಗದಲ್ಲಿ. ಸೊ ಹಾಗಾಗಿ ನಾವು ಸೋಲಾರ್ ಎನರ್ಜಿ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ಎಲ್ಲ ಅವಕಾಶ ಇಲ್ಲಿದೆ. ನಾವು ಭಾಳ ಜನ ರೈತರು ನೋಡ್ತೀವಿ ಇತ್ತೀಚೆಗೆ ಏನು ಮಾಡಿದಾರೆ ಅಂತಂದರೆ ಎಲ್ಲರೂ ಈ ಪಂಪ್ ಸೆಟ್ ಆರ್ HP 7 HP ಪಂಪ್ ಸೆಟ್ಗೆಲ್ಲ ಸೋಲಾರ್ ಎನರ್ಜಿ ಹಾಕ್ಕೊಂಡ್ರೆ, ಎಸ್ಪೆಷಲಿ ಆ ಲಿಂಗಸೂರು ತಾಲೂಕಲ್ಲಿ ನಾವು ನೋಡ್ತೀವಿ ಆರ್ಟಿಕಲ್ಚರ್ಗೆ ಏನು ಬಳಸ್ತಾ ಇದಾರಲ್ಲ ಪಂಪ್ ಸೆಟ್ಗಳನ್ನ, ಅವಕ್ಕೆಲ್ಲವಕ್ಕೂ ಅವ್ರು ಸೋಲಾರ್ ಎನರ್ಜಿ ಹಾಕ್ಸಿದ್ದಾರೆ. ಸೋಲಾರ್ ಎನರ್ಜಿಗೆ ನೀವು ಈಗಾಗಲೇ ಹೇಳ್ದಂಗೆ ಎಲೆಕ್ಟ್ರಿಸಿಟಿ ನೀವು ಯಾವುದೋ ಒಂದು ಕಾರ್ನರಲ್ಲಿ ತಪ್ಪ ಭೂಮಿ ಅಂತಂದರೆ ಅಲ್ಲಿಗೆ ಎಲೆಕ್ಟ್ರಿಸಿಟಿ ಬರೋಕ್ಕಾಗಲ್ಲ. ಆದರೆ ಸೋಲಾರ್ ಜನ ಅದ್ಯಾವುದೂ ಬೇಕಾಗಿಲ್ಲ, ನಾವು ಪ್ಲೇಟ್ಸ್ ಎಲ್ಲಿ ಹಾಕ್ತೀವಿ ಬೆಳಕು ಸೂರ್ಯನ ಬೆಳಕು ಒಂದಿದ್ರೆ ಸಾಕು. ಸೊ ಹಾಗಾಗಿ ಈ ಥರ ಎಲ್ಲ ಅಡ್ವಾಂಟೇಜ್ ತುಂಬ ಇದೆ. ಇದನ್ನು ನಾವು ಮನೆಯಿಂದ ಹಿಡಿದು ಆಫೀಸ್ ಇರ್ಬೋದು, ನಮ್ಮ ಇಂಡಸ್ಟ್ರೀಸ್ ಇರ್ಬೋದು, ಅಥವಾ ನಮ್ಮ ಕೃಷಿ ಇರ್ಬೋದು, ಇದರಲ್ಲಿ ನಾವು ಬಳಸ್ಕೊಳ್ಳೋಕ್ಕೆ ಅವಕಾಶ ಇರೋದ್ರಿಂದ ನಾವು ಹೆಚ್ಚು ಸೋಲಾರ್ ಮೇಲೆ ಅವಲಂಬಿತ ಆಗಬೇಕು. ಆ ಮೂಲಕ ಪರಿಸರ ಉಳಿಸ್ತಕ್ಕಂಥದ್ದು ಒಂದು ನಮ್ಮ ಜವಾಬ್ದಾರಿ ಇದೆ. ಈಗ ನಾವೇನು ಥರ್ಮಲ್ ಪ್ರಾಜೆಕ್ಟ್ ಆಗಿದ್ದು ಎಷ್ಟು ಧೂಳು ಬರುತ್ತೆ ನಿಮಗೆಲ್ಲ ಗೊತ್ತಿದೆ, ಬಟ್ ಸೋಲಾರಲ್ಲಿ ಅದರ ಯಾವುದೂ ಪರಿಸರ ಸಂಬಂಧಿತ ಯಾವುದೂ ಡಿಸ್ಅಡ್ವಾಂಟೇಜ್ ಇರಲ್ಲ. ಸೊ ಹಾಗಾಗಿ ಅನಿವಾರ್ಯವಾಗಿ ನಾವು ಸೋಲಾರ್ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ಈಗ ಏನು ಸಂದರ್ಭ ಬಂದಿದೆ. ಸೊ ದಯವಿಟ್ಟು ಎಲ್ಲರೂ ಸೋಲಾರಲ್ಲಿ ಬರ್ತಕ್ಕಂಥ ಏನು ಉಪಕರಣಗಳಿದೆ ಅವನ್ನೆಲ್ಲವೂ ನಾವು ಹೆಚ್ಚು ಹೆಚ್ಚು ಯೂಸ್ ಮಾಡಿ ಆ ಮೂಲಕ ಪರಿಸರವನ್ನು ಕಾಪಾಡೋಣ. ಆ ಮೂಲಕ ನಾವು ಸೋಲಾರ್ ಇಂಡಸ್ಟ್ರಿಗೂ ನಾವು ಒಂದಿಷ್ಟು ಕಾಣಿಕೆಯನ್ನು ಕೊಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ತೆ. ರಾಯಚೂರು ಜಿಲ್ಲೆಯ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಜಿಯು ಹುಡೇದ್ ಅವರುಗಳು ಕೂಡ ಮಾತನಾಡಿ ಸೌರಶಕ್ತಿಯ ಬಳಕೆಯ ಮಹತ್ವ ಹಾಗೆಯೇ ಗ್ರಾಮೀಣ ಪ್ರದೇಶಗಳಲ್ಲಿ ಅದರ ಮಹತ್ವ ಕುರಿತು ಮಾಹಿತಿಯನ್ನ ನೀಡುತ್ತಾ ಈ ಒಂದು ಕಾರ್ಯಕ್ರಮ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತು ಈ ರಿನ್ಯೂವಲ್ ಎನರ್ಜಿ ಬಗ್ಗೆ ಹೆಚ್ಚು ಪ್ರಚಾರ ಆಗಬೇಕು, ಇದರ ಸದುಪಯೋಗ ಆಗಬೇಕು. ನಾವು ನೋಡ್ತಾ ಇದ್ದೇವೆ ವಿದ್ಯುತ್ ಶಕ್ತಿ ಉತ್ಪಾದನೆ ಎಷ್ಟಾಗ್ತಾ ಇದೆ ಮತ್ತು ಅದು ನಮಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂತಕ್ಕಂಥದ್ದು. ಅದಕ್ಕೆ ಪರ್ಯಾಯವಾಗಿ ಸೋಲಾರ್ ಎನರ್ಜಿ ಇವತ್ತು ನಮಗೆ ಎಷ್ಟು ಉಪಯೋಗ ಆಗ್ತಾ ಇದೆ, ಪ್ರತಿಯೊಂದು ಈವನ್ ವೆಹಿಕಲ್ದಿಂದ ಹಿಡಿದು ಮನೆಯಲ್ಲಿ ಗೃಹೋಪಯೋಗಿ ಅಂದರೆ ನಾವು ವಿದ್ಯುತ್ ಶಕ್ತಿಗೂ ಕೂಡ ಮನೆಯಲ್ಲಿ ಬಲ್ಪ್ಗಳಿಗೂ ಬೆಳಕಿಗೂ ಕೂಡ ಸೌರಶಕ್ತಿಯನ್ನು ಬಳಸ್ಕೊಳ್ತಾ ಇದ್ದೇವೆ. ಇದರ ಉಪಯುಕ್ತತೆ ಬಹಳಷ್ಟು ವಿಶಾಲವಾಗಿ ಹರಡ್ತಾ ಇದೆ. ಹಾಗೆ ನಾವು ಸಣ್ಣ ಸಣ್ಣ ಕೈಗಾರಿಕೆಗಳಲ್ಲೂ ಕೂಡ ಮಧ್ಯಮ ಕೈಗಾರಿಕೆಗಳಲ್ಲೂ ಕೂಡ ಈ ಸೌರ ವಿದ್ಯುತ್ತದ ಅಂದರೆ ಸೂರ್ಯನ ಒಂದು ವಿದ್ಯುತ್ ಶಕ್ತಿಯಿಂದ ನಾವು ಬಳಕೆ ಮಾಡಿಕೊಂಡು ನೇರವಾಗಿ ವಿದ್ಯುತ್ತಿನ ಅವಲಂಬಿತ ಇದರಿಂದ ನಾವು ಮುಕ್ತಿಯನ್ನು ಪಡೆದಿದ್ದೇವೆ. ಇವತ್ತು ನಮಗೆ ಬೇಕಾದಷ್ಟು ವಿದ್ಯುತ್ತನ್ನು ಸೌರಶಕ್ತಿಯಿಂದ ಪಡಿತಾ ಇದ್ದೇವೆ. ಸೊ ಅದೇ ರೀತಿಯಾಗಿ ಈ ವಿಷಯಕ್ಕೆ ಅನೇಕ ತರಬೇತಿಗಳನ್ನು ಕೂಡ ಆಗ್ತಾ ಇದೆ. ಜನರಲ್ಲಿ ಜಾಗೃತಿ ಬರಬೇಕು ಅಂತಕ್ಕಂಥ ವಿಷಯಕ್ಕೆ ಅನೇಕ ತರಬೇತಿಗಳನ್ನು ಈ ರೀತಿ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡು ಜನರಿಗೆ ಇದರ ಉಪಯೋಗಗಳು ಏನು ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ಲಿಕ್ಕೆ ಈ ಒಂದು ಪ್ರಯತ್ನ ಆಗ್ತಾ ಇದೆ. ಹಾಗೆಯೇ ಇವತ್ತು ಸೆಲ್ಕೋ ಫೌಂಡೇಶನ್ದಿಂದ ರಾಯಚೂರು ಜಿಲ್ಲೆಯಲ್ಲೂ ಕೂಡ ವಿಶೇಷವಾಗಿ ರಾಯಚೂರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೆಚ್ಚು ಜನರಿಗೆ ಇದರ ಬಗ್ಗೆ ಜಾಗೃತಿ ಮೂಡಬೇಕು ಅಂತಕ್ಕಂಥದ್ದು ಸದುದ್ದೇಶ ಆಗಿರ್ತದೆ. ಇಲ್ಲಿ ನಿಮಗೆ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಏನೇನು ಉಪಯೋಗ ತಗೋಬಹುದು ಅಂತಕ್ಕಂಥದ್ದನ್ನು ಕೂಡ ಅಲ್ಲಿ ಡೆಮೋ ಪ್ರದರ್ಶನವನ್ನು ಕೂಡ ಹಮ್ಮಿಕೊಳ್ಳಲಾಗಿರ್ತದೆ. ಎಲ್ಲರೂ ನಮ್ಮ ರಾಯಚೂರು ಜಿಲ್ಲೆಯ ರಾಯಚೂರು ನಗರದ ಜನರು ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಇವತ್ತು ನಾನು ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮಗೆ ಈ ಒಂದು ವಿಷಯಕ್ಕೆ ಅಂದ್ರೆ ಸೋಲಾರ್ ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಮತ್ತು ಈ ಒಂದು ವಿಷಯದಲ್ಲಿ ಏನೇನು ಕೌಶಲ್ಯಾಭಿವೃದ್ಧಿ ಚಟುವಟಿಕೆಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ತರಬೇತಿಯನ್ನ ಪ್ಲಾನ್ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ಆದ್ರೆ ಜನ ಮುಂದೆ ಬರಬೇಕು, ನಾವು ಇಂಥ ಒಂದು ತರಬೇತಿ ಬೇಕಾಗಿದೆ ಅಂತೇಳಿ ಆ ಒಂದು ವಿಷಯಕ್ಕೆ ನಾವು ತರಬೇತಿಯನ್ನ ಪ್ಲಾನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ಪ್ರಮುಖವಾಗಿರ್ತದೆ. ವಿಶೇಷವಾಗಿ ನಮ್ಮ ಸಣ್ಣ ಪುಟ್ಟ ಉದ್ಯಮಗಳನ್ನು ಮಾಡ್ತಕ್ಕಂಥವರಿಗೆ ಈ ಒಂದು ಸೌರಶಕ್ತಿ ಭಾಳ ಉಪಯೋಗ ಆಗ್ತಾ ಇದೆ. ಯಾಕಂದರೆ ನಾವು ನೋಡ್ತಾ ಇದ್ದೇವೆ ನಮ್ಮಲ್ಲಿ ಟ್ರೈನಿಂಗ್ ಆಗಿರ್ತಕ್ಕಂಥವ್ರು ಅನೇಕ ಜನ ರೊಟ್ಟಿ ಮಿಷಿನನ್ನು ತೊಗೊಂಡಿದ್ದಾರೆ. ಅವರು ಈ ಒಂದು ಸೌರ ವಿದ್ಯುತ್ತನ್ನು ಬಳಸಿ ರೊಟ್ಟಿ ತಯಾರಿಕೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಮಸಾಲ ಪೌಡರ್ ತಯಾರಿಕೆ ಇರ್ಬೋದು, ಸಣ್ಣ ಸಣ್ಣ ಉದ್ಯಮಗಳಲ್ಲಿ ಅನೇಕ ರೀತಿಯಾಗಿ ಈ ಒಂದು ಸೌಲಭ್ಯಗಳನ್ನು ಅಂದರೆ ಸೂರ್ಯಶಕ್ತಿಯನ್ನು ಬಳಸ್ಕೊಳ್ತಾ ಇದ್ದಾರೆ. ಹಾಗೆ ನಾವು ಇವತ್ತು ಅಗ್ರಿಕಲ್ಚರ್ದಲ್ಲೂ ಕೂಡ ಬೋರ್ವೆಲ್ ಏನು ನೀರನ್ನು ಎತ್ತಲಿಕ್ಕೆ ಬೋರ್ವೆಲ್ಗೂ ಕೂಡ ಸೌರಶಕ್ತಿಯನ್ನು ಬಳಕೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಪ್ರತಿ ಹಂತದಲ್ಲೂ ಪ್ರತಿ ವಿಷಯದಲ್ಲೂ ನಾವು ಈ ಸೌರಶಕ್ತಿಯನ್ನು ಬಳಸ್ಕೊಳ್ತಾ ಇದ್ದೇವೆ. ಇನ್ನೂ ಹೆಚ್ಚಾಗಬೇಕು. ಇದು ಒಂದು ಸಾರಿ ಮೊದಲಿಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರ್ತದೆ, ಆದರೆ ನಂತರ ಇದರ ವೆಚ್ಚ ಕಡಿಮೆ ಇರ್ತದೆ. ಪ್ರತಿ ತಿಂಗಳ ಏನು ಅಥವಾ ಪ್ರತಿ ಸಾರಿ ಬರ್ತಕ್ಕಂಥ ವೆಚ್ಚ ಕಡಿಮೆ ಇರ್ತದೆ. ಒಂದು ಸಾರಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇರ್ತದೆ. ಸೊ ಹೀಗಾಗಿ ಇದು ಭಾಳ ಉಪಯುಕ್ತ ಆಗ್ತದೆ. ಇದು ನೋಡಿ ಸೂರ್ಯ ಎಲ್ಲಿವರೆಗೆ ಇರ್ತಾನೆ, ಆ ಸೂರ್ಯ ಶಕ್ತಿಯನ್ನು ನಾವು ಬಳಸ್ಕೊಡ್ಲಿಕ್ಕೆ ಸಿದ್ಧರಾಗಿರ್ಬೇಕು. ಸೂರ್ಯನಿಗೆ ಕೊನೆ ಇಲ್ಲ, ನಾವು ಹೇಳ್ತಾ ಇದ್ದೇವೆ ಸೂರ್ಯನ ಸುತ್ತಲೂ ನಾವು ತಿರುಗ್ತಾ ಇದ್ದೇವೆ. ಸೊ ಹೀಗಾಗಿ ಸೂರ್ಯನ ಒಂದು ಅಗಾಧವಾದಂಥ ಶಕ್ತಿಯನ್ನು ನಾವು ಉಪಯೋಗ ಮಾಡಿಕೊಂಡು ಇನ್ನಷ್ಟು ನಾವು ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ತಕ್ಕಂಥದ್ದು ಈ ಕಾರ್ಯಾಗಾರದ ಉದ್ದೇಶ ಆಗಿರ್ತದೆ ಅಂತ ಹೇಳ್ತಾ ಮಾತು ಮುಗಿಸ್ತೇನೆ. ನಮಸ್ಕಾರ. ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದಂತಹ ಡಾಕ್ಟರ್ ಅಮರೇಗೌಡ ಎ ಇವರುಗಳು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸೌರ ಬೆಂಬಲಿತ ಉಪಕರಣಗಳು ಯಾಕೆ ಬೇಕು ಅಂತ, ಈಗ ನಾವೆಲ್ಲ ಉಪಯೋಗಿಸ್ತಾ ಇರೋದು ಎಲೆಕ್ಟ್ರಿಸಿಟಿಯಿಂದ ಅಂದರೆ ಕೋಲ್ ಬರ್ನ್ ಮಾಡಿ ಮತ್ತು ಹೈಡ್ರೋಲಿಕ್ ಪವರ್ದಿಂದ ಮಾಡಿದಂಥ ಎನರ್ಜಿ. ಇದು ಮುಂದೆ ಒಂದು ದಿವಸ ನಮಗೆ ಕೊರತೆ ಬಂದೇ ಬರ್ತದೆ. ಅದರಿಂದ ಇದನ್ನೆಲ್ಲ ಮಣಗೊಂಡು ಸರ್ಕಾರ ಏನು ಮಾಡಿದೆ, ಸೌರಶಕ್ತಿ ಮುಗಿದು ಹೋಗಲಾರದಂಥ ಶಕ್ತಿ, ಇದನ್ನು ನಾವು ಬಳ್ಕೊಂಡ್ರೆ ನಮ್ಮಲ್ಲಿರುವಂಥ ಈಗ ಈ ಮುಗಿದು ಹೋಗುವಂಥ ಏನು ಕೋಲು, ಪೆಟ್ರೋಲಿಯಂ, ಆಯಿಲ್ಸ್ ಇವೆಲ್ಲ ನಾವು ಅವುಗಳನ್ನು ಶೇಖರಿಸ್ಬೋದು. ಮುಂದಿನ ಜನಾಂಗಕ್ಕೆ ಇವುಗಳ ಬಳಕೆಗೆ ಉಪಯೋಗ ನಾವು ಅವುಗಳನ್ನು ಶೇಖರಣೆ ಮಾಡೋದು ಮತ್ತು ಸುರಕ್ಷಿತವಾಗಿ ಇಟ್ಕೊಳ್ಳೋದು ಅತಿ ಮುಖ್ಯ. ಅದ್ರ ಸಲುವಾಗಿ ಈಗ ನಮಗೆ ಯಾವುದೇ ಖರ್ಚು ಇರಲಾರ್ದಂಥ ಈ ಸೌರಶಕ್ತಿಯನ್ನು ಬಳಸಿಕೊಂಡು ಎಸ್ಪೆಷಲಿ ಕೃಷಿಯಲ್ಲಿ ಬಳಸ್ತಾ ಇರೋಂಥ ಸೋಲಾರ್ ಡ್ರೈಯರ್ಗಳಾಯಿತು ಮತ್ತು ಸ್ಪ್ರೇಯರ್ಗಳಾಯಿತು, ಆಮೇಲೆ ಇರಿಗೇಷನ್ ಪಂಪ್ ಸೆಟ್ ಸಲುವಾಗಿ ಮತ್ತು ಕೆಲವೊಮ್ಮೆ ತಂತಿ ಬೇಲಿ ಎಲ್ಲೆಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ನಾವು ವಿದ್ಯುತ್ ಈಗಿನ ವಿದ್ಯುತ್ತಿಂದ ಉಪಯೋಗಿಸೋಕ್ಕಾಗಲ್ಲ ರಿಮೋಟ್ ಪ್ಲೇಸ್ನಾಗೆಲ್ಲ ನಾವು ಸೌರಶಕ್ತಿಯನ್ನೆಲ್ಲ ಉಪಯೋಗಿಸ್ಕೊಂಡು ಎಫಿಷಿಯೆಂಟಾಗಿ ನಮಗೆ ಕೃಷಿ ಕಾರ್ಯಗಳನ್ನು ಮಾಡ್ಬೋದು ಅಂತ ತಿಳಿಸಿದ್ದೇನೆ. ಅದೇ ಥರ ಈಗ ನಮ್ಮದು ಮುಖ್ಯವಾಗಿ ಏನಂದರೆ ಈಗ ಮುಗಿದು ಹೋಗದಂಥ ಇಂಧನಗಳನ್ನು ಶೇಖರಿಸ್ಕೊಳಿಸೋದು ಬಹಳ ಮುಖ್ಯವಾದಂಥ ಕಾರ್ಯ. ಈ ನಿಟ್ಟಿನಲ್ಲಿ ನಮ್ಮ ಘನ ಸರ್ಕಾರ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒತ್ತು ನೀಡಿದ್ದು ಅತಿ ಮುಖ್ಯ ಅಂತ ತಿಳಿಸುತ್ತಾ ನನ್ನ ನಮಸ್ಕಾರಗಳನ್ನು ಮುಗಿಸ್ತೇನೆ. ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಮಲ್ಲಿಕಾರ್ಜುನ ಎಸ್ ಅಯ್ಯನಗೌಡ ಇವರುಗಳು ಕೂಡ ವಿಶ್ವವಿದ್ಯಾಲಯದ ಸಾಧನೆಗಳ ಜೊತೆಗೆ ಸೆಲ್ಕೋ ಫೌಂಡೇಶನ್ನ ಸಹಕಾರ, ಹಾಗೆಯೇ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ವಿಚಾರಗಳನ್ನು ಸಂಶೋಧನೆಗಳನ್ನು ಕೈಗೊಳ್ಳಲಾಗುವುದು ಎಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡರು. ಈ ಶಕ್ತಿ ಮೂಲ ಕೃಷಿ ಮತ್ತು ಕೃಷಿಯೇತರ ಅಥವಾ ಕೃಷಿಯಲ್ಲಿ ಅವಲಂಬಿತವಾದ ಬಹಳಷ್ಟು ಕಾರ್ಯಕ್ರಮಗಳಿಗೆ ಶಕ್ತಿ ಬಹಳ ವ್ಯಯ ಆಗ್ತಾ ಇದೆ. ಇಟ್ಸ್ ಅ ಮೇಜರ್ ಕನ್ಸ್ಯೂಮರ್ ಆಫ್ ಎನರ್ಜಿ ಅಂತ ಹೇಳ್ತೀವಿ ನಾವು. ಸೊ ಹಂಗಿದ್ದಾಗ ಇದನ್ನು ಪರ್ಯಾಯ ಮೂಲವಾದ ಸೌರಶಕ್ತಿಯನ್ನು ಯಾಕೆ ಉಪಯೋಗ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಕೋನದಿಂದ ಬಹಳಷ್ಟು ಉಪಕರಣಗಳನ್ನು ಮಾಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಯವರ NRLM ಸ್ಕೀಮಿನಿಂದ ಆಗಿರ್ಬೋದು ಅಥವಾ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಹಳಷ್ಟು ನಿಮಗೆ ರೂರಲ್ ಅಭಿವೃದ್ಧಿ ಸಲುವಾಗಿ ಏನೆಲ್ಲ ಒಂದು ಯೋಜನೆಗಳನ್ನು ತಂದಿದ್ದಾರೆ. ಅದರ ಜೊತೆಗೂಡಿ ಸೆಲ್ಕೋ ಫೌಂಡೇಶನ್ ಅವರು ಬಹಳಷ್ಟು ಉಪಕರಣಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ಇರಲ್ಲ, ನಮಗೆ 6 ತಾಸು ಕೊಡಲ್ಲ, ನಿಮಗೆ ಬೇಕಂತಂದರೆ ಈ ನೀರು ಪಂಪ್ಸೆಟ್ಟಿಗೆ ಬೇಕಂದ್ರೂ ಸಿಗಲ್ಲ, ಮತ್ತು ಗ್ರಾಮೀಣ ನಮ್ಮ ರಾತ್ರಿನೇ ಟೈಮಿಂಗ್ ಎಲ್ಲ ಎಲ್ಲಿ ಬೇಕಲ್ಲಿ ಕಟ್ ಮಾಡ್ತಿರ್ತಾರೆ. ಸೊ ಅಂಥ ಒಂದು ಕಂಡೀಷನ್ನಲ್ಲಿ ಈ ಸೆಲ್ಕೋದವರು ಒಂದು ನಮಗೇನಂತಾರೆ ದಿಕ್ಸೂಚಿ ಥರ ಬಂದು ಮನೆಯಲ್ಲಿ ಲೈಟಿಂಗ್ ಸಿಸ್ಟಮ್ ಸಿಗೆಲ್ಲ ಮಾಡಿದ್ದಾರೆ. ಎಲ್ಲ ಅದನ್ನು ನಾವು ಹಾಕೋಬೋದು, ಇಂಡಿವಿಜುವಲ್ ಮನೆ ಮನೆಗೆ ಹಾಕೋಬೋದು. ಅದಲ್ಲದೆ ನಾವು ಸಣ್ಣ ಸಣ್ಣ ಏನಂತೀರಿ ನೀವು ಕೆಲಸ ಕಾರ್ಯ ಕೌಶಲ್ಯಾಭಿವೃದ್ಧಿ ಸಲುವಾಗಿ ನೀವು ಕಮ್ಮಾರ್ ಇರ್ಬೋದು, ಟೇಲರ್ ಇರ್ಬೋದು, ಬೆಕ್ಕಾದವ್ರು ಇರ್ಬೋದು, ಅಂಥವ್ರೆಲ್ಲರಿಗೂ ಉಪಕರಣಗಳನ್ನು ವಿದ್ಯುತ್ತಿಂದ ನಡೀತಕ್ಕಂಥ ಎಲ್ಲ ಉಪಕರಣಗಳನ್ನು ಸೋಲಾರಿಂದ ನಡೆಯುವ ಹಾಗೆ ಮಾಡಿದ್ದಾರೆ. ಕಮ್ಮಾರಿಂದ ಹಿಡಿದು ಟೇಲರ್ ಮಾಡಿ ಈ ಬೆಕ್ಕಾದ್ದನ್ನು ತೊಗೊಳ್ಳಿ ಕೌಶಲ್ಯ ಅವರೆಲ್ಲರದ್ರಲ್ಲಿದ್ದಾವೆ. ಈವನ್ ಒಂದು ಜೆರಾಕ್ಸ್ ಮಷಿನ್, ಹಳ್ಳಿಯಲ್ಲಿ ಜೆರಾಕ್ಸ್ ಮಷಿನ್ನು ಇರಲ್ಲ ಅಂತೀವಿ ನಾವು, ಕರೆಂಟ್ ಬೇಕಾಗತ್ತೆ, ಜೆರಾಕ್ಸ್ ಮಷಿನ್ಗೂ ಕರೆಂಟ್ ಬೇಕಾಗತ್ತೆ. ಇದೇ ಮುಖಾಂತರ ಸೋಲಾರ್ ಮುಖಾಂತರನೂ ಒಂದು ಕಂಪ್ಯೂಟರ್ ಆಗಲಿ ಜೆರಾಕ್ಸ್ ಮಷಿನ್ ಆಗಲಿ ಯಾವ ಥರ ಉಪಯೋಗ ಮಾಡಿಕೊಂಡು ಹಳ್ಳಿಯಲ್ಲೇ ಮತ್ತು ಅವ್ರನ್ನ ಸಿಟಿಗೆ ಹೋಗೋ ಅವಶ್ಯಕತೆ ಇಲ್ಲ. ಭಾಳಷ್ಟು ಈಗ ಕಾರ್ಯಕ್ರಮಗಳಿಗೆ ಆನ್ಲೈನ್ ಅಪ್ಲೋಡಿಂಗ್ ಮಾಡೋದಕ್ಕೆ ಇದ್ದಾವೆ. ಸೊ ಅವೆಲ್ಲದಕ್ಕೂ ಒಂದು ಸೋಲಾರ್ ಉಪಕರಣದಿಂದ ಮಾಡ್ಬೋದು ಅಂತ ಒಂದು ಎಕ್ಸಾಂಪಲ್ ತೋರಿಸಿದ್ದಾರೆ. ಅದನ್ನು ನೋಡ್ತಾರೆ ನೀವು ಇಲ್ಲಿ ಬ್ಯಾಂಕ್ನವರು ಬಂದಿದ್ದಾರೆ, ನಿಮಗೆ ಸಾಲ ಯಾವ ಥರ ಕೊಡ್ಬೋದು, ಏನೆಲ್ಲ ಸವಲತ್ತುಗಳಿದ್ದಾವೆ, ಅದ್ರ ಮುಖಾಂತರ ನೀವು ಹೇಗೆ ಅಭಿವೃದ್ಧಿ ಹೊಂದ್ಬೋದು ಅಂತ ಅಂದ್ರೂ ತಿಳಿಸ್ಕೊಡ್ತಾರೆ. ಇನ್ನು ಮುಖ್ಯವಾಗಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಗ್ರಾಮೀಣಲ್ಲಿ ಮನೆಯಲ್ಲಿ ಎಲ್ಲ ಉಪಕರಣಗಳನ್ನು ನೀವು ಸೋಲಾರಿಂದ ಮಾಡ್ಬೋದು. ಈವನ್ ಈಗ ಗುಲ್ಬರ್ಗ ರೊಟ್ಟಿ ಕೇಂದ್ರ ಬೆಂಗಳೂರಿಗೆ ಹೋಗ್ಬಿಟ್ಟವೆ, ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ರೊಟ್ಟಿ ಮಾಡಿ ಕಳಿಸ್ತಾ ಇದ್ವಿ. ರೊಟ್ಟಿ ಮಾಡೋ ಮಷಿನ್ ಸುದ್ದಾನು ಸೋಲಾರಿಂದ ರನ್ ಮಾಡಬೇಕು ಅಂತಂದು ತೋರಿಸ್ಬಿಟ್ಟಿದ್ದಾರೆ ಅವರು. ಇದನ್ನು ನೋಡ್ಕೋಬೋದು, ನಿಮ್ಮಲ್ಲಿರ್ತಕ್ಕಂಥ ಅಕ್ಕ ತಂಗಿಯರು ಯಾರಾದರೂ ಮುಂದೆ ಬಂದರೆ ಅದನ್ನು ಪ್ಲ್ಯಾಂಟ್ ಇನ್ಸ್ಟಾಲ್ ಮಾಡಲಿಕ್ಕೇನು ಅವ್ರು ಸಹಾಯ ಮಾಡ್ತಾರೆ. ಸೊ ಇಂಥವೆಲ್ಲ ಭಾಳಷ್ಟು ಥಿಂಗ್ಸ್ ಇದ್ದಾವೆ, ಭಾಳಷ್ಟು ಸೋಲಾರ್ದಿಂದ ಉಪಕರಣದಿಂದ ಮಾಡ್ತಕ್ಕಂಥವು ಇದ್ದಾವೆ. ಸೊ ಇವನ್ನೆಲ್ಲವನ್ನು ನೋಡ್ಕೊಳ್ಳಿ, ನೋಡಿಕೊಂಡು ನಿಮ್ಮ ಒಂದು ಹಳ್ಳಿಯಲ್ಲಿ ಅಥವಾ ನಿಮ್ಮಿಂದ ನಿಮ್ಮ ಮನೆಯಿಂದನೇ ಶುರುವಾಗಲಿ ಸೋಲಾರ್ ಉಪಕರಣಗಳನ್ನು ಹಾಕಿ ಮದ್ವಿತ್ತನ್ನು ಮೊದಲು ತಗೊಳ್ಳಿ, ಮನೆಗೆ ಲೈಟಿಂಗ್ ಸಿಸ್ಟಮ್ ತಗೊಳ್ಳಿ, ಆಮೇಲೆ ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮವನ್ನು ಸೋಲಾರ್ ಮುಖಾಂತರ ಉಪಯೋಗ ಮಾಡಿ, ಮತ್ತು ನಿಮ್ಮ ದಿನನಿತ್ಯ ಇರ್ತಕ್ಕಂಥ ಕೌಶಲ್ಯಾಭಿವೃದ್ಧಿಯಲ್ಲಿನೂ ಸೋಲಾರ್ ಬಳಕೆಯನ್ನು ವಿದ್ಯುತ್ತನ್ನು ಬಳಕೆ ಮಾಡಿ ಮುಂದೊಂದು ದಿವಸ ಈಗಿನ ಚೇಂಜಿಂಗ್ ಕಂಡೀಷನ್ಸ್ ಏನೇ ಕ್ಲೈಮೇಟಿಕ್ ಕಂಡೀಷನ್ಸ್ ಇದ್ದಾವೆ, ಭಾಳಷ್ಟು ವಾತಾವರಣ ವೈಪರೀತ್ಯ ಆಗ್ತಾ ಇದ್ದಾವೆ, ಇವೆಲ್ಲದರದ್ದು ನೋಡಿಕೊಂಡಾಗ ನಮಗೆ ಪೊಲ್ಯೂಷನ್ ಸ್ಟೇಟಸ್ ಎಲ್ಲ ಭಾಳಷ್ಟು ಬರ್ತಾ ಇದ್ದಾವೆ. ಇವನ್ನೆಲ್ಲ ನೋಡಿದರೆ ಸೋಲಾರ್ ಒಂದು ಗ್ರೀನ್ ಎನರ್ಜಿ ಅಂತಂತೀವಿ, ಗ್ರೀನ್ ಎನರ್ಜಿ ಅಂತೀವಿ, ಯಾವುದು ಕಲುಷಿತ ವಾತಾವರಣ ಏನೂ ಆಗೋದೇ ಇಲ್ಲ. ಸೊ ಅಂಥವುದಕ್ಕೊಂದು ಪ್ರತಿಯೊಬ್ಬರು ಕೈ ಜೋಡಿಸಿ ಇಂಥ ಒಂದು ಗ್ರೀನ್ ಎನರ್ಜಿಗೆ ನೀವು ಭಾಗಿಯಾಗಬೇಕು, ನಿಮ್ಮದು ಒಂದು ಚಿಕ್ಕ ಕೊಡುಗೆ ಆಗಬೇಕು. ಬಳಸೋದರಿಂದ ಅವ್ರು ಆಲ್ರೆಡಿ ಈ ಉಪಕರಣ ಕೊಡ್ತಾ ಇದ್ದಾರೆ, ನೀವು ಬಳಕೆ ಮಾಡೋದರಿಂದ ಅವ್ರ ಜೊತೆಗೂಡಿ ನಮ್ಮ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ಬೋದು. ಆ ಮುಖಾಂತರ ನಾನು ಮಾನ್ಯ VC ಸಾಹೇಬರು ಮತ್ತು ಸೆಲ್ಕೋ ಫೌಂಡೇಶನಿಂದ ಸುರ್ಭಿ ಮೇಡಮ್ ಅವರಿಗೆ ಮತ್ತೊಮ್ಮೆ ಒಂದು ಮನವಿ ಮಾಡ್ತೇನೆ. ಇಷ್ಟೆಲ್ಲ ನಮ್ಮ ಜೊತೆಗೆ ಸೆಲ್ಕೋ ಫೌಂಡೇಶನ್ ಇದೆ, ಇನ್ನು ಮುಂದೆ ಹೊಸ ಹೊಸ ಒಂದು ಸಂಶೋಧನೆ ಮಾಡಲಿಕ್ಕೆ ಒಂದು MOU ಥರ ಒಂದು ಮಾಡ್ಕೊಳ್ಳೋಣ ನಾವು. ವಿ ವಿಲ್ ಟ್ರೈ ಟು ಕಮ್ ಅಪ್ ವಿತ್ ನ್ಯೂ MOUs ಫಾರ್ ಜನರೇಟಿಂಗ್ ನ್ಯೂ ರಿಸರ್ಚ್ ನ್ಯೂ ಅಪ್ಲಿಕೇಶನ್ಸ್ ವಿಚ್ ಕ್ಯಾನ್ ಬಿ ಫೆಸಿಲಿಟೇಟಿಂಗ್ ಆಲ್ ದಿ ಫಾರ್ಮರ್ಸ್ ಆಫ್ ದಿಸ್ ರೀಸನ್. ವಿಲ್ ಟ್ರೈ ಟು ಹ್ಯಾವ್ MOU ಅವ್ರ ಜೊತೆಗೆ ಹೊಡಿದರೆ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ, ಬಟ್ ಒಂದು ಫಾರ್ಮಲ್ ಒಂದು MOU ಆಗಲಿ ಅಂದರೆ ನಮ್ಮ ರಿಸರ್ಚ್ ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ಗೂ ಒಂದು ಸ್ಕಾಲರ್ಶಿಪ್ಪು ಮೆಂಟ್ರಿಶಿಪ್ಪು ಏನಾದ್ರು ಕೊಡ್ಬೋದು. ಅದ್ರ ಮುಖಾಂತರ ನಾವು ರೈತರಿಗೆ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು ಅಂತ ತಿಳಿಸುತ್ತಾ ತಮಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯವನ್ನು ಚೂಸ್ ಮಾಡಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇದನ್ನು ನಡೆಯುವಂತ ಮಾಡಿದ ಸೆಲ್ಕೋ ಫೌಂಡೇಶನ್ಗೂ ಮತ್ತು ಮಾನ್ಯ ಕುಲಪತಿಗಳವರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇದೇ ಸಂದರ್ಭದಲ್ಲಿ ಸಂಜೀವಿನಿ ಸಂಘದ ಒಕ್ಕೂಟದ ಅಧ್ಯಕ್ಷೆ ಶರಣಮ್ಮ ಇವರುಗಳು ಕೂಡ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸೆಲ್ಕೋ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕಿ ಸುರಭಿ ರಾಜಗೋಪಾಲ್ ಇವರುಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಮುಖ್ಯವಾಗಿ ಮಹಿಳೆಯರ ಸಬಲೀಕರಣಕ್ಕೆ ಸೆಲ್ಕೋ ಫೌಂಡೇಶನ್ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗುತ್ತಿದೆ, ಈ ನಿಟ್ಟಿನಲ್ಲಿ ಗ್ರಾಮೀಣ ಜೀವನೋಪಾಯ ಹೆಚ್ಚಾಗಬೇಕೆಂದು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುರಭಿ ಅಂತ. ನಾನು ಸೆಲ್ಕೋ ಫೌಂಡೇಶನ್ ಅಲ್ಲಿ ಒಂದು 15 ವರ್ಷದಿಂದ ಜೋಡಿಸಿದ್ದೀನಿ. ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಮ್ಗೆ ರಾಯಚೂರು ಒಂದು ಡಿಸ್ಟ್ರಿಕ್ಟ್, ಅದ್ನಲ್ಲೇ ನಾವು SHGs ಜೊತೆ, FPOs ಜೊತೆ, ಅಂಗವಿಕಲರ ಜೊತೆ ಕೆಲಸ ಮಾಡಿ ನಾವು ಅವ್ರಿಗೆ ಬೇಕಾಗಿರೋ ಸೊಲ್ಯೂಷನ್ಸ್ ಅನ್ನ ಹೆಂಗೆ ಇನೋವೇಟ್ ಮಾಡ್ಬೋದು, ಮತ್ತೆ ಅದಕ್ಕೆ ಬೇಕಾಗಿರೋ ಫೈನಾನ್ಷಿಯಲ್ ಲಿಂಕೇಜಸ್ಸು, ಮಾರ್ಕೆಟಿಂಗು, ಬ್ರ್ಯಾಂಡಿಂಗು, ಅವ್ರಿಗೆ ಉದ್ಯೋಗ ಹಾಕಿಕೊಟ್ಟು ಅವ್ರು ಓಡಿಸ್ಬೇಕಂದ್ರೆ ಏನೇನು ಬೇಕಾಗಿರತ್ತೆ ಅದ್ರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ರಾಯಚೂರಲ್ಲಿ ಒಂದು 1700 ಇಂಟರ್ವೆನ್ಷನ್ಸ್ ಮಾಡಿದ್ದೀವಿ. ಅದರಲ್ಲಿ 300 ಇಂಟರ್ವೆನ್ಷನ್ಸು SHGs ಜೊತೆ ಆಗಿದೆ, ಮತ್ತು 100 ಇಂಟರ್ವೆನ್ಷನ್ಸು PMFME ಸ್ಕೀಮ್ ಥರ ಸ್ಕೀಮ್ಸನ್ನು ಅನ್ಲಾಕ್ ಮಾಡಿ ಜನರು ತಮ್ಮ ಸ್ವ ಉದ್ಯೋಗ ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ಅದಕ್ಕೆ ಬೇಕಾಗಿರೋ ಯಾವ ಥರ ಫೈನಾನ್ಸಿಂಗು, ಅದಕ್ಕೆ ಬೇಕಾಗಿರೋ ಟೆಕ್ನಾಲಜೀಸ್ ಏನಿದೆ ಅದನ್ನು ಒಟ್ಟಿಗೆ ಜೋಡಿಸಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇದರಲ್ಲಿ ನಮಗೇನಂದರೆ, ಒಂದು ವಾತಾವರಣ ಪರಿವರ್ತನೆ ಆಗ್ತಾ ಇದೆ, ಅದರಿಂದ ಬರಗಾಲದಲ್ಲಿ ಅಗ್ರಿಕಲ್ಚರಿಂದ ಇನ್ಕಮ್, ಕೃಷಿಯಿಂದ ಇನ್ಕಮ್ ಬರಲ್ಲ ಅಂದರೆ ನಾವು ಹೆಂಗಸರಿಗೆ ಹೆಂಗೆ ಒಂದು ಸಪ್ಲಿಮೆಂಟ್ರಿ ಇನ್ಕಮ್ ಸೋರ್ಸ್ ಮಾಡಿಸ್ಬೋದು, ಫುಡ್ ಪ್ರಾಸೆಸಿಂಗ್ ಆಗಿರ್ಬೋದು, ರೀಟೇಲ್ ಸರ್ವಿಸಸ್ ಆಗಿರ್ಬೋದು, ಒಂದು ಡಿಜಿಟಲ್ ಸರ್ವಿಸ್ ಸೆಂಟರ್, ಫೋಟೋ ಕಾಪಿ, ಜೆರಾಕ್ಸ್, ಈ ಥರ ಆಪರ್ಚುನಿಟೀಸ್, ಅದನ್ನು ನೋಡಿಬಿಟ್ಟು ಅದಕ್ಕೆ ಬೇಕಾಗಿರೋ ಯಾವ ಸೊಲ್ಯೂಷನ್ಸ್ ಅವ್ರಿಗೆ ಉಪಯೋಗ ಆಗುತ್ತೆ. ನಾವು ಯಾವಾಗಲೂ ಕೆಲಸ ನೋಡಿದ್ರೆ ಮೆಣಸಿನ್ಕಾಯಿ ಪೌಂಡಿಂಗ್ ಮಾಡೋ ಕೆಲಸ, ಇಲ್ಲ ಆಯಿಲನ್ನ ಎಕ್ಸ್ಟ್ರಾಕ್ಟ್ ಮಾಡೋ ಕೆಲಸ, ಇಲ್ಲ ಆಟಾನ ಪಲ್ವರೈಸ್ ಮಾಡೋ ಕೆಲಸ ನೋಡಿದ್ರೆ, ಜನರಲಿ ಹೆಂಗಸರು ಕೈನಲ್ಲೇ ಮಾಡ್ತಾ ಇರ್ತಾರೆ, ಕೈ ಕಾಲು ಎಲ್ಲ ಅವ್ರದೇ ಉಪಯೋಗ ಆಗ್ತಾ ಇದೆ. ಬಟ್ ನಾವು ಅದನ್ನ ಹೆಂಗೆ ಮೆಕನೈಸ್ ಮಾಡಿ ಅದ್ರ ಮೇಲೆ ಸೋಲಾರ್ ಹಾಕಿ ಒಂದು ಸಸ್ಟೈನಬಲ್ ಆಗಿ ಒಂದು ಲೈವ್ಲಿಹುಡ್ ಹೆಂಗ್ ಮಾಡಬಹುದು ಅಂತ ನೋಡ್ತಾ ಇದೀವಿ. ಯಾಕಂದ್ರೆ ಹೆಲ್ತ್ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಇನ್ಕಮ್ ಕಂಪೇರ್ ಮಾಡಿದ್ರೆ. ಸೊ ನಾವು ಮಹಿಳೆಯರ ಹೆಲ್ತ್ ಅನ್ನು ನೋಡಿ ಅವ್ರ ಇನ್ಕಮ್ ಇನ್ಕ್ರೀಸ್ ಹೆಂಗ್ ಮಾಡೋದು, ಬರಗಾಲದಲ್ಲಿ ಒಂದು ಸಪ್ಲಿಮೆಂಟ್ರಿ ಇನ್ಕಮ್ ಇರಬೇಕು ಮನೆಯಲ್ಲಿ, ಮತ್ತೆ ಮಹಿಳೆಯರು ಸ್ವ ಉದ್ಯೋಗ ಮಾಡಿ ತಮ್ಮದೇ ಒಂದು ಎಂಟರ್ಪ್ರೈಸನ್ನ ಎಸ್ಟಾಬ್ಲಿಷ್ ಮಾಡಿ ಅದರಿಂದ ಬರೋ ಕಾನ್ಫಿಡೆನ್ಸು ಅವ್ರಿಗೆ ಬರಬೇಕು, ಅವರು ಮುಂದೆ ತೊಗೊಂಡು ಹೋಗಬೇಕು ಅಂತ ಆ ಉದ್ದೇಶದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮಗೇನಂದರೆ ಒಂದು ವಿನಂತಿ ನಿಮ್ಮಿಂದ, ನೀವಿವಾಗ ಆಚೆ ನೋಡೋ ತಂತ್ರಜ್ಞಾನದಲ್ಲಿ ನಿಮ್ಮ ಯಂತ್ರಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಐಡಿಯಾ ಬಂತು, ಈ ವಿಷಯದಲ್ಲಿ ನಾವು ಕೆಲಸ ಮಾಡಬೇಕು, ಈ ವಿಷಯಕ್ಕೆ ನಮಗೆ ಒಂದು ಸೊಲ್ಯೂಷನ್ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಸೆಲ್ಕೋ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡಿ ಹೇಳಿ ನಿಮ್ಮ ಪ್ರಾಬ್ಲಮ್ಸ್ ಏನಂತ, ನಾವು ಅದರ ಮೇಲೆ ಒಟ್ಟಿಗೆ ಕೆಲಸ ಮಾಡಿ ಸೊಲ್ಯೂಷನ್ಸನ್ನ ಹೆಂಗೆ ತಗೊಂಡು ಬರಬೇಕಂತ ನೋಡ್ತೀವಿ. ಯಾಕಂದರೆ ಇವಾಗ ನೋಡ್ತಾ ಇರೋ ಸೊಲ್ಯೂಷನ್ಸು ಆಚೆ ನೋಡಿದ್ರೆ ಚಿಲ್ಲಿ ಪೌಂಡಿಂಗ್ ಇರ್ಬೋದು, ಚಕ್ಲಿ ಮೇಕಿಂಗ್ ಇರ್ಬೋದು, ಪೊಟೇಟೋ ಸ್ಟಿಪ್ಸ್ ಮೇಕಿಂಗ್ ಇರ್ಬೋದು, ಅದು ನಾವು ನಮ್ಮಲ್ಲೇ ಮಾಡಿಸಲ್ಲ. ನಾವು ಮಾಡಿದ್ದು ಒಂದು ಚಾಂಪಿಯನ್ ಆಂಟ್ರಪ್ರೆನ್ಯೂರ್ ಒಬ್ಬರು SHG ಮಹಿಳೆಯರ ಜೊತೆ ಕೆಲಸ ಮಾಡಿ ನಾವು ಅದನ್ನು ಇಂಪ್ರೂವ್ ಮಾಡಿದ್ದೀವಿ ಟೆಕ್ನಾಲಜಿನ. ಸೊ ಅದೇ ಥರ ನಿಮಗೆ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಚಾಲೆಂಜ್ ಇದೆ, ಇದರಿಂದ ನನಗೆ ಪ್ರಾಬ್ಲಮ್ ಬರ್ತಾ ಇದೆ, ಇದರಿಂದ ನನ್ನ ಇನ್ಕಮ್ ಜಾಸ್ತಿ ಆಗ್ತಾ ಇಲ್ಲ, ಆ ಥರ ಚಾಲೆಂಜಸನ್ನು ನೀವು ಹೇಳಿ ನಮ್ಮ ಜೊತೆ ಕೆಲಸ ಮಾಡಿ ನಾವು ಅದನ್ನು ಸಾಲ್ವ್ ಮಾಡೋಕ್ಕೆ ನೋಡೋಣ. ಅದೇ ಸೊಲ್ಯೂಷನ್ನು ಬೇರೆಯವ್ರಿಗೆ ನೆಕ್ಸ್ಟ್ ಟೈಮ್ ಈ ಥರ ಆಗ್ತಾ ಇರೋ ಪ್ರೋಗ್ರಾಮ್ನಲ್ಲಿ ನಾವು ಅವ್ರು ಬೇರೆಯವ್ರಿಗೂ ಶೇರ್ ಮಾಡಿ ಅವರು ಯೂಸ್ ಮಾಡೋ ಥರ ನೋಡ್ಬೋದು. ಇವತ್ತು ಇಂಟರ್ನ್ಯಾಷನಲ್ ಅಂಗವಿಕಲರ ದಿನ ಅಂತ ಹೇಳ್ತಾರೆ. ನಮ್ಮ ಉದ್ದೇಶ ಏನಂದರೆ, ಎಲ್ಲ ಜಾಗದಲ್ಲಿ ಎಲ್ಲ ಉದ್ಯೋಗದಲ್ಲಿ ಅಂಗವಿಕಲರು ಅವ್ರದ್ದೇ ಸ್ವ ಉದ್ಯೋಗ ಮಾಡಬೇಕು, ಇಲ್ಲ ಎಕ್ಸಿಸ್ಟಿಂಗ್ ಉದ್ಯೋಗ ಜೊತೆ ಜಾಯಿನ್ ಆಗಬೇಕಂದ್ರೆ ಅವ್ರಿಗೆ ಯಾವ ಥರ ಮೆಷಿನರೀಸ್ ಇರಬೇಕು, ಅವರು ಈಸಿಯಾಗಿ ಕೆಲಸ ಮಾಡಬೇಕಂದ್ರೆ ಅದು ಹೆಂಗಿರಬೇಕು, ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವ ಥರ ಇನ್ಕಮ್ ಸೋರ್ಸಸ್ಸು ಆಗ್ಬೋದು ಅಂತ ನಮ್ಮ ಉದ್ದೇಶ ಇದ್ನಲ್ಲಿದೆ. ಅವ್ರಿಗೆ ಒಂದು ವ್ಯವಸಾಯ, ಒಂದು ಉದ್ಯೋಗ ಕೊಟ್ಟು ಅವ್ರ ಮುಂದೆ ಹೆಂಗೆ ಓಡ್ಬೋದು, ಅವ್ರದೇ ಕಾಲಲ್ಲಿ ನಿಂತು ಅವ್ರು ಹೆಂಗೆ ಮುಂದೆ ತಗೋಬೋದು ಅಂತ ನಮಗೆ ಉದ್ದೇಶ ಇದೆ. ಈ ಒಂದು ಅಂಗವಿಕಲರ ದಿನ ಇಟ್ಕೊಂಡು ಮಹಿಳೆಯರಿಗೆ, ಅಂಗವಿಕಲರಿಗೆ, ಇಲ್ಲ ಎಫ್ ಪಿ ಓಸ್ಗೆ ಯಾವ ಥರ ಸೊಲ್ಯೂಷನ್ಸ್, ಯಾವ ಥರ ಫೈನಾನ್ಸಿಂಗ್, ಯಾವ ಥರ ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್ ಲಿಂಕೇಜಸ್ ಬೇಕಾಗಿರುತ್ತೆ ಅವ್ರ ಉದ್ಯೋಗನ ಮುಂದೆ ತಗೋಬೇಕು ಅಂತ ಅದನ್ನ ನೋಡ್ಬಿಟ್ಟು ನಾವು ಈ ಇವೆಂಟ್ನ ಮಾಡ್ತಾ ಇದ್ದೀವಿ. ನನ್ನ ಥ್ಯಾಂಕ್ಸ್ ಯು ಎ ಎಸ್ ಮತ್ತು ವೈಸ್ ಚಾನ್ಸಲರ್ ಸರ್ಗೆ, ಡೀನ್ ಸರ್ಗೆ, ಅವ್ರು ಕೊಟ್ಟಿರೋ ಐಡಿಯಾಸನ್ನು ನಾವು ತಗೊಂಡು ಅದನ್ನು ಹೆಂಗೆ ಮುಂದುವರಿಸ್ಬೋದಂತ ಇದ್ ಜೊತೆ ನಾನು ತಮ್ಮೆಲ್ಲರಿಗೂ ಥ್ಯಾಂಕ್ಸ್ ಕೊಟ್ಬಿಟ್ಟು ಪ್ಲೀಸ್ ನಿಮ್ಮ ಸೊಲ್ಯೂಷನ್ಸ್, ನಿಮ್ಮ ಐಡಿಯಾಸ್ ನಮ್ಮ ಜೊತೆ ಶೇರ್ ಮಾಡಿ. ವಿ ಆರ್ ವೆರಿ ಓಪನ್ ಟು ಟೇಕಿಂಗ್ ಇಟ್ ಫಾರ್ವರ್ಡ್ ವಿತ್ ಯು. ಥ್ಯಾಂಕ್ ಯು. ದಿನಾಂಕ 3 ಮತ್ತು 4 ಈ 2 ದಿನಗಳ ಕಾಲ ನಡೆದಂತಹ ಈ ಸೌರ ಬೆಂಬಲಿತ ಯೋಜನೆಗಳ ಪ್ರದರ್ಶನ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ರಾಯಚೂರು ಜಿಲ್ಲೆಯ ವಿವಿಧ ಸ್ವಸಹಾಯ ಸಂಘದ ಸದಸ್ಯರು, ಸಾರ್ವಜನಿಕರು, ನಗರ ಪ್ರದೇಶದ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರಯೋಜನವನ್ನು ಪಡೆದುಕೊಂಡರು. ಇದೇ December 3, 2025 ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರೇಕ್ಷಗೃಹದಲ್ಲಿ ಜರುಗಿದ ಸಂಜೀವಿನಿ ಕರ್ನಾಟಕ ಗ್ರಾಮೀಣ ಜೀವನೋಪಾಯ ಅಭಿಯಾನ ಮತ್ತು ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಮಹಾನಗರ ಪಾಲಿಕೆ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಸೆಲ್ಕೋ ಫೌಂಡೇಶನ್ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ಜರುಗಿದಂಥ ಸೌರ ಬೆಂಬಲಿತ ಜೀವನೋಪಾಯ ಪರಿಹಾರ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಅಂಬರೀಷ್ ಆಸಿಹಾಳ್, ನಿರ್ವಹಣೆ ವೆಂಕಟೇಶ್, ಬೇವಿನ ಮಿಂಚೆ ವರದಾಗಿತ್ತು. ರೈತ ಬಂಧುವರೇ, ಈಗೊಂದು ವಾಣಿಜ್ಯ ಪ್ರಕಟಣೆ, ನಂತರ ಹವಾಮಾನ ವರದಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಕೇಳಿದರೆ ಈಗ ಕೇಳಿ ಹವಾಮಾನ ವರದಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ 2 ದಿನ ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 28-29 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 20-21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 77-82% ಮತ್ತು ಕನಿಷ್ಠ ಆರ್ದ್ರತೆ 64-66% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 4-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡು ಬಂದರೆ 0.25 ಮಿಲಿಲೀಟರ್ ನ್ಯಾಪ್ಥಾಲಿಕ್ ಅಸೆಟಿಕ್ ಆಮ್ಲ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಹಿಂಗಾರಿ ಬೆಳೆಗಳಾದಂತಹ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ್ ಬೇಸಾಯವನ್ನು ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶದ ಸಂರಕ್ಷಣೆ ಆಗ್ತದೆ. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು.